ರಾತ್ರಿಲಿ ಗದ್ದೆಯ ಕಾಯಲು ಆಹ ಬುತ್ತಿಯ ನೀ ತಂದರೆ, ಇಂದ್ರನ ಲೋಕದ ಬೇಸಾಯ ತೋರುವೆ ಮಂಚಿಗೆ ನೀ ಬಂದರೆ. ಹಸಿರ ಪರಿಸರ ನಮ್ಮ ಜೀವಕ್ಕೆ ತುಂಬಾ ನೆರವಿಗೆ ಬರುತ್ತೆ ಅಲ್ವಾ? ಹಸಿರು ಕೆಲಸ, ಹಸಿರನ್ನ ಸೃಷ್ಟಿ ಮಾಡಿ ಹಸಿರನ್ನ ಹೆಚ್ಚಿಗೆ ಮಾಡುವ ಕಾಯಕದಲ್ಲಿ ನೆರವಾಗುವ ಭಾಗಿಯಾಗುವ ರೈತರು ಮರಗಿಡಗಳನ್ನು ಬೆಳೆಸ್ತಾ ಇರ್ತಾರೆ. ಸಸ್ಯ ಸಂಕುಲದ ಸಂಕೇತ ಆಗ್ತದೆ. ರೈತ ಈ ನಾಡಿನ ಒಡೆಯ ಅನ್ಕೊಂಡು ಹೇಳೋದಿದೆ. ಪರಿಸರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಅನ್ನದಾತ ಭೂಮಿಯನ್ನ ಹಾಳಾಗದಂತೆ ನೋಡಿಕೊಂಡ್ರೆ ಅದಕ್ಕಿನ್ನಷ್ಟು ಸಾರ್ಥಕತೆ ಬರುತ್ತೆ. ಭೂಮಿ ಬರಡಾದ್ರೆ ಇಡೀ ಸಮಾಜವೇ ತಲ್ಲಣಗೊಳ್ಳುತ್ತೆ, ಸಮಾಜ ರೋಗಗ್ರಸ್ತವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರೊಂದಿಗೆ ಅನುಕೂಲವೇ. ಇನ್ನು ಮುಂದೆ ಕೇಳುವ ಆಶಾ ಕಿರಣಗಳು ಚಿತ್ರಕ್ಕಾಗಿ ಹಸಿ ಹಸಿರಿನ ಪರಿಸರ, ಸಾಯಿ ಗುರುನಾಥ್ ರಚನೆ, ದೊಡ್ಡರಂಗೇಗೌಡ. ಸಸ್ಯ ಸಂಕುಲ ಗಿರಿದರಿ ಉಳಿದರೆ ಈ ಧರೆ ಶ್ಯಾಮಲ ಮಗುತಿದೆ ಗೋಕುಲ. ಹಸಿರಿನ ಪರಿಸರ ಎಡೋ ಫಲ ಇರಲು, ಗಣಿಗಾರಿಕೆ ನಡೆಯಲು ಭೂಮಿ ತಾಯಿ ಬಂಜರು, ಬೆಟ್ಟ ಗುಡ್ಡ ಹಾಳಾಗಲು ಹಾರಿಣಿ ಗಾರುಗಾರು. ಸರೀರೆ ಸೊಗಬು ಎಲ್ಲ ಹಾಳಾದರೆ ಒಂದು ಗಿಡ ನೆಡಿ ಎಲ್ಲಕ್ಕೂ ಮೊದಲು, ಭೂಮಿ ಬರಡಾದರೆ ಇರಲು ಭೂಮಿ ಬಾನಿಗೆ ಶುಭಕರ ಆನಂದ ಹೊನಲು. ಗಣಿಗಾರಿಕೆ ನಡೆಯಲು ಭೂಮಿ ತಾಯಿ ಬಂಜರು, ಬೆಟ್ಟ ಗುಡ್ಡ ಹಾಳಾದ ಇರಲು. ಬೆಟ್ಟಗಳೊಂದಿಗೆ ಬೆಳೆಯುವ ನಾನಾ ರೀತಿಯ ಸಸ್ಯ ಸಂಕುಲ ಅನೇಕರಿಗೆ ಸೋಜಿ ಎಲ್ಲಾ ಸಸ್ಯಗಳಿಗೂ ತಲುಪುವಂತೆ ಎಷ್ಟೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೇನೆ ಅಲ್ವಾ? ಸಂದು ಸಂದನ್ನ ಹುಡಿಕೊಂಡು ಎಲೆಗಳ ಮೇಲೆ ಬಿಸಿಲು ಬಿದ್ದಾಗ್ಲೇ ಆ ಸಸ್ಯಕ್ಕೆ ಸಂತೋಷ. ಸೂರ್ಯನ ಬೇಕ ಜೀವಿಗಳು ಬದುಕ್ತವೆ, ಬೆಳೀತವೆ. ಮಣ್ಣಿನಲ್ಲಿ ನಾನಾ ರೀತಿಯ ಸೂಕ್ಷ್ಮ ಜೀವಿಗಳು ಸಹ ಪರಿಸರಕ್ಕೂ ಹಾನಿ, ವನ್ಯಜೀವಿಗಳಿಗೂ ತೊಂದರೆ, ಅದರಿಂದ ಮನುಷ್ಯರಿಗೂ ಸಮಾಜಕ್ಕೂ ತಾಪತ್ರಯ. ರೈತ ಬಾಂಧವರೇ, ನಮ್ಮ ಪ್ರದೇಶಗಳಲ್ಲಿ ವಿಭಿನ್ನವಾದ ಸಸ್ಯ ಸಂಕುಲ ಮರಗಿಡಗಳು. ಅವರ ಕಂಠದಲ್ಲಿನ ಬೇಟೆಗಾರ ಎಂಬ ಚಿತ್ರದ ನೀಲಿ ಕೊಡೆಯ ಕೆಳಗೆ ಎಂಬ ಗೀತೆಯನ್ನು ಕೇಳಿ. ಬಾಲು ನೀ ನೋಡು ಬ್ಯೂಟಿ ನೋಡು ತಲು ಮೌಂಟೇನ್ ಗ್ರೀನಿಶ್ ಫೌಂಟೇನ್ ಕಣ್ಣಿಗೆ ಒಡಲಲಿ ಜಾಲಿಯಾಗಿ ನಾಲಿ ಕಟ್ಟಡಗಳ ಕಟ್ಟಿ ನಿಲ್ಲ ಜನಗಳು ಮಾತು ಬರದ ಮೋಸ ಇರದ ಪಕ್ಷಿ ಪ್ರಾಣಿ ಗುಂಡು ಒಳ್ಳೆ ಗುಣಗಳು ಸ್ವಚ್ಛ ಗಾಳಿ ಹಚ್ಚ ಪ್ರೇಮ ಹಚ್ಚ ಹಸಿರ ರಾಶಿಯಲ್ಲಿ ಖುಷಿ ಖುಷಿ ಹರ್ಷ ಹಾಡಿದ ಹಸಿದ ಗಿಡ ದದ ಗಿಡ ದದ ಗಿಡ ಸಗತ ಗರಿ ಸನ ಸರಿ ಗರಿ ಸನ ಸರಿ ಗರಿ ಸನ ಸರಿ ಗರಿ ಸನ ಸರಿ ಗರಿ ಸ ಅಂದ್ಕೊಂಡು ಯೋಚನೆ ಮಾಡಿ. ನಂಬರ್ 73 ಶಾಂತಿ ನಿವಾಸ್ ಈ ಚಿತ್ರದಲ್ಲಿನ ತಿರುಗೋ ಭೂಮಿ ತಿರುಗೋದನು ಮರೆಯೋದುಂಟೇನು ಎಂಬ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಾದ ನಗುವಾಗ ನಗಲೇಬೇಕು ನಡುವಾಗ ಅಳಲೇಬೇಕು ಈ ಜೀವನದ ಬಂಡಿಯಲ್ಲಿ ಚಕ್ರಗಳ ಹಾಗಿರಬೇಕು ಕಡಲು ಎಂದು ನದಿಗಳ ಹಾಗೆ ಹರಿಯೋದುಂಟೇನು ಸಾಧ್ಯವೇ ಇಲ್ಲ ಬಣ್ಣವ ಬಳಿದೋ ಯಾರು, ನಮ್ಮೊಳಗೆ ಉಸಿರಾಡೋ ಗಾಡಿಸೋ ಯಾರು, ಈ ಬಾಳಿನ ದಿಕ್ಕು ಇದು ಅಲೆಗಳು ನೀರಿಗೆ ಅಂಟಲ್ಲ ಬೆಂಕಿಲಿ ಬೆಳಕು ಉಳಿದ ಎಂದು ನದಿಗಳ ಹಾಗೆ ಹರಿಯೋದುಂಟೇನು, ಮಣ್ಣ ಮೇಲೆ ಮೀನುಗಳೆಂದು ಓಡೋದುಂಟೇನು, ಕಲ ಮೇಲೆ ಮರ ಅಳುವಾಗ ಅಳಲೇಬೇಕು ಈ ಜೀವನದ ಬಂಡಿಯಲ್ಲಿ. ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನ ಕರೆ ನಗುವುದು ಭಾರತ, ಈ ಭಾರತ ದಿವಸ ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 5:30 ಕೃಷಿ ರಂಗದಲ್ಲಿ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಶುಂಠಿ ಮತ್ತು ನೇಂದ್ರ ಬಾಳೆಯ ಕೃಷಿ ಅನುಭವಗಳನ್ನು ತಿಳಿಸುತ್ತಾರೆ ಟಿಜಿ ಪ್ರೇಮಾನಂದ ಅವರು. ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಪ್ರತಿ ತಿಂಗಳು 9 ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗು ಕಾಂಗರು ಮದರ್ ಕೇರ್ ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು. ನಾಳೆ ಸಂಜೆ 5:20 ಅರೆಭಾಷೆ ಆಯಿಸಿರಿ. ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 08 ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ವಿರಾಜಪೇಟೆ 1ನೇ ದರ್ಜೆ ಕಾಲೇಜು IQAC ರಾಜ್ಯಶಾಸ್ತ್ರ ವಿಭಾಗ NSS ಘಟಕ ಮತ್ತು ತಾಲೂಕು ಹಾಗೆ ನೆಹರು ಯುವ ಕೇಂದ್ರ ಯೋಜನಾ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಜಿಲ್ಲೆ ಮತ್ತು ತಾಲೂಕು ನಡ್ತು. ಹಾಗೆ ಜಿಲ್ಲೆನ ಬೇರೆ ಬೇರೆ ಕಡೆಗಳಲ್ಲಿ ಸಂವಿಧಾನ ದಿನಾಚರಣೆನ ಅರ್ಥಪೂರ್ಣ ಆಗಿ ಅಚಲಚೇತನರ ದಿನಾಚರಣೆನ ಬಗ್ಗೆಲಿ ಮಡಿಕೇರಿನ ಗಾಂಧಿ ಆಟದ ಬಾಣೆಯಲ್ಲಿ 28ನೇ ತಾರೀಕು ಹೊತ್ತಾರಿನವು ತಿಳಿಸೋಳು. ಹಂಗೆ ಪೊನ್ನಂಪೇಟೆ ಶಿಶು ಅಭಿವೃದ್ಧಿ ಯೋಜನೆ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಮತ್ತು ಬ್ಯಾರಬಿಕ ಶಾಲೆನ ಅಂಗಳಲ್ಲಿ ವಿಶೇಷ ಚೇತನರಿಗೆ ತಾಲೂಕು ಮಟ್ಟದ ಆಟೋಟ ಪೈಪೋಟಿ ಮತ್ತು ಪ್ರತಿಭಾ ಪೈಪಿಸುವಂಗೆ ಪೊನ್ನಂಪೇಟೆ ತಾಲೂಕು ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ಕೇಳಿಕೊಂಡಳು. ಹಾಕಿ ಪೈಪೋಟಿಲಿ ಕೊಡಗು ಆಟಗಾರರು ಸೇರಿರುವ ಮೈಸೂರು ವಿಭಾಗೀಯ ತಂಡ ಸಮಗ್ರ ಚಾಂಪಿಯನ್ಶಿಪ್ ಪಟ್ಟ ಪಡ್ಕೊಂಡುಟು. ರಾಜ್ಯ ಹೈಕೋರ್ಟ್ನ ಸ್ಪಷ್ಟ ಆದೇಶ ಇದ್ದರೂ ಸೆಪ್ಟೆಂಬರ್ ಆದಷ್ಟು ಬೇಗ ಕಾಮಗಾರಿಗಳನ್ನ ಪೂರ್ತಿ ಮಾಡೋಕ್ಕೂ ಈ ನಿಟ್ಟಿನಲ್ಲಿ ಬೇಕಾದ ಎಲ್ಲಾ ತರದ ಸಹಕಾರಕ್ಕೆ. ಸ್ಪೇನ್ಲಿ ನಡೆಯಕ್ಕಿರುವ ಅಂತಾರಾಷ್ಟ್ರೀಯ ಮ್ಯಾರಥಾನ್ಗೆ ಭಾರತದ ಜಿಲ್ಲೆನ ಟಿ ಶೆಟ್ಟಿಗೇರಿನ ಪಟ್ಟಿಗೆ ಹೆಸರು ನೋಂದಣಿ ಮಾಡಿಕೊಂಡು ಮತದಾನ ಮಾಡಕು. ಮತದಾನ ಮಾಡುವುದು ಜವಾಬ್ದಾರಿ ಇರುವ ನಾಗರಿಕರ ಕರ್ತವ್ಯ ಆಗಿದ್ದು ಮತದಾರರ ಗುರುತಿನ ಚೀಟಿ ಪಡ್ಕೊಳಕು ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆರ್ ತುಂಬಿದ ಪ್ರತಿಯೊಬ್ಬರು ಗುರುತಿನ ಚೀಟಿಗಾಗಿ ಮತಗಟ್ಟೆ ಅಧಿಕಾರಿಗೆ ಅರ್ಜಿ ಕೊಡಿಕೆ ಹಾಡಿಯೋಕೆ ಮಾರ್ಗದರ್ಶನ ಮಾಡ್ದು. ಬರುವ ತಿಂಗಳ ಚಂಡೀಗಢದಲ್ಲಿ ನಡೆಯಕ್ಕಿರುವ ರಾಷ್ಟ್ರಮಟ್ಟದ ಹಾಕಿ ಆಟಕ್ಕೆ ಕೊಡಗು ತಂಡದ ರಂಜು ಕರುಂಬಯ್ಯ ಮತ್ತು ರಶ್ಮಿ ದಂಪತಿಗಳ ಮಗಕ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹುಡುಕೂಟಲಿ ಸಮುದಾಯ ಆರೋಗ್ಯ ಕೇಂದ್ರ ನಾಪೋಕ್ಲು ಇಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಡೆಯಿಂದ ಸುತ್ತಮುತ್ತಲ ಗ್ರಾಮಸ್ಥರು ಇದರ ಪ್ರಯೋಜನ ಮತ್ತು ಅಗತ್ಯ ಮಾಹಿತಿಗಳನ್ನ ಪಡ್ಕೊಳಕ್ಕೆ. ಸಿಎನ್ಸಿನ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆಯ ಬಗ್ಗೆಯಲ್ಲಿ ಇಂದು ಮಡಿಕೇರಿನ ಕ್ಯಾಪಿಟಲ್ ವಿಲೇಜ್ಲ್ಲಿ 32ನೇ ವರ್ಷ ಸುಬ್ರಹ್ಮಣ್ಯನ್ ಸ್ವಾಮಿನವು ಭಾಗವಹಿಸಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಪುತ್ತರಿ ನಮ್ಮೆ ಬಾತ್ ಪುತ್ತರಿಕ್ಕು ತಂಬುಟ್ಟರ ಚೋದು ನಿಂಗಡ ಬಾಯಿಲಿ ಎಕ್ಕಲು ಇಪ್ಪಂತ ತಂಬುಟ್ಟರ ಚೋದಕ್ಕೆ ಬೋಂಡಿಯ ನಲ್ಲ ಅಕ್ಕಿರ ತಂಬುಟ್ಟು ಬುಡಿ ನಿಂಗಡ ಐನ್ ಮನೆ ಔಟ್ಲೆಟ್ಲ ಕುಟ್ಟುವ ಅಲ್ಲತೆ ಅಕ್ಕಿನ ಕೈಲೆ ಬೇನಿಗಾಲ ಕುಳಿರ್ಗಾಲ ಹತ್ರ ತೇನು ಕೂಡ್ನಕ್ಕೆ ಬಾರೆ ಬಾರೆ ತೋಟದ ಬುಳ್ತನ ಗುಣಮಟ್ಟದ 12 ವೆರೈಟಿಯ ಕಾಫಿ ಪುಡಿ ಕಾಯ್ತು ಬಾರಿ ಐಡಿ ಐನ್ ಮನೆ ಶಾನ್ಬೋಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ. ಷಷ್ಠಿ ಉತ್ಸವ ನಡೆಯಲಿದೆ. ನಾಗ ಹರಕೆ, ತಲೆಮುಡಿ, ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿ ಕೊಡಗು ಮೀಡಿಯಾ ಸರ್ವಿಸಸ್ ಇಂಟರ್ನೆಟ್ ವತಿಯಿಂದ ಹೊಸ ಇಂಟರ್ನೆಟ್ ಸಂಪರ್ಕ ಹಾಗೂ ಸುಂಟಿಗೊಪ್ಪ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಲಭ್ಯ. ಮನೆ ಬಳಕೆಯ ಇಂಟರ್ನೆಟ್ ನ ಹೊಸ ಸಂಪರ್ಕಕ್ಕೆ ಅದ್ಭುತ ಆಫರ್. 70 ಮೀಟರ್ ಒಳಗಡೆ ಇಂದೇ ಸಂಪರ್ಕಿಸಿ 9482402186 9441411186. ಮದುವೆ ಸಮಾರಂಭಕ್ಕೆ ಸೂಪರ್ ಪ್ಲೇಸ್ ಇದು ಕಾಫಿ ಕ್ಯಾಸಲ್ ಕೂರ್ಗ್ ಎಸ್ಟೇಟ್ ಸ್ಟೇ ಮೂರ್ನಾಡ್. ಕಾಫಿ ತೋಟಗಳ ನಡುವೆ ಇರುವ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪೀಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿ. ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ ಇಲ್ಲಿ ಇದೇ 27ರಂದು ಭಾನುವಾರ ಪುತ್ತರಿ ವೆಳ್ಳಾಟ ಸಂಜೆ 6 ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಪುತ್ತರಿ ವೆಳ್ಳಾಟಂ, ರಾತ್ರಿ 8:30 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಪುತ್ತರಿ 7108. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಶ್ರೀ ಮುತ್ತಪ್ಪ ದೇವಸ್ಥಾನ. ಪಡೆಯಿರಿ, ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆ ಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ. 056 ವಿರಾಜಪೇಟೆ 9483730056. ಕಾಲಗತಾಟು ನಮ್ಮ ದಂಡ ಆಡ್ತಾ ಇರುವ ದಂಡ ಡಿಸೆಂಬರ್ 6 ವಿರಾಜಪೇಟೆ ಕೊಡವ ಸಮಾಜದ ನಡಪ ಚರಿಯ ಮಕ್ಕಳಂಜಿ ತೊಟ್ಟು ಭಯ ತಾನಯಂಗ ಕಚೇರಿಯಲ್ಲಿ ಪ್ರಧಾನ ನೋಂದಣಿ ಮಾಡಿವರು. ಹರವಿವರ್ಗಕ್ಕೆ ಸಂಪರ್ಕಿಸಿ 9480555667. ಈ ಸಮಾರಂಭಗಳಿಗೆ ಶುಚಿ ರುಚಿಯಾದ ಎಲ್ಲಾ ರೀತಿಯ ಬೇಕರಿ ತಿಂಡಿ ತಿನಿಸುಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಸರ್ವರಿಗೂ ಸ್ವಾಗತ ಕೋರುತ್ತಿದೆ ಸ್ಯಾಮ್ಸ್ ಬೇಕರಿ, ಸೊಸೈಟಿ ಬಿಲ್ಡಿಂಗ್, ಮೇನ್ ರೋಡ್, ನಾಪಕ್ಲು. ಪೊಲಾಕ 10 ಗಂಟೆ ಜನಡ್ಪ ಒಕ್ಕ ಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾತಿಯ ಸಂಸಾರಡೆ ಬಂತು ಗುರುಕರನಂಡ ಆಶ್ವಾದ ಪಡೆದೋಣ. ನಿಧನ ಸುದ್ದಿ. ಪಾಲೂರು ಗ್ರಾಮತ್ರ ಮಲ್ಲಿರ ಒಕ್ಕ ಪಟ್ಟೆದಾರ ಸಿಆರ್ಪಿ ಮಲ್ಲಿರ ಬಿ ಅಪ್ಪಣ್ಣ ಪಾಪು ಎಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 2 ಗಂಟೆಗೆ ಪಾಲೂರು ಗ್ರಾಮತ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076. ರಾಜಪ್ಪ ಇಂದು ಜಿಲ್ಲರ ಬೊರೆ ಬೊರೆ ಭಾಗದ ಸಂಘ ಸಂಸ್ಥೆ ಸ್ಕೂಲ್ ಕಾಲೇಜಲ್ಲಿ ಸಂವಿಧಾನ ದಿನನೇ ಕಾಲತ್ರ ಮೋಪುಕೂಟ ಇಂದು ಪೊಲಾಕ 10 ಗಂಟೆಗೆ ಮಡಿಕೇರಿ ಪಕ್ಕತ್ರ ಕ್ಯಾಪಿಟಲ್ ವಿಲೇಜಲ್ಲಿ ಕೌನ್ಸಿಲ್ ರೆಂಟ್ ಆ್ಯಂಡ್ಸ್ ಕಾಲೇಜಲ್ಲಿ ನುಡಿ ಹಬ್ಬ ದಂಡಾರ್ಥ ಇರುವ ದಂಡ ಕಾರ್ಯಕ್ರಮ ಇಂದು ನಡೆದದ್ದು. ಬಾಳೆಲರ ನಿವೃತ್ತ ಪ್ರಿನ್ಸ್ನ ಚಾಯೋಡೆ ಅರಂಜೋಡು ಅನ್ನನಾಚಿಂಗ್ ಮಾತ್ರ ನಂಗಡ ಸಾಹಿತ್ಯ ಸಂಸ್ಕೃತಿ ರಮೀದ ಅಭಿಮಾನ ಬಪ್ಪಕ್ಕೆ ಸಾಧ್ಯ ಕಂಗಳಾನ ಸುಬ್ರಾಯ ಸಂಪಾಜೆ ಅವು ಕನ್ನಡ ನೆಲ ಜಲ ಪಾಜೆ ಸಂಸ್ಕೃತಿರ ಮೀದ ಪಾಜನ ಮರ್ಪಕಯ್ಯ ಆಚೆಂಗಿ ಬೋರೆ ಪಾಜೆಕ್ಕೂ ಅಚ್ಚಿಕೆ ಗೌರವ ಕೊಡ್ಕೊಂಡು ಅಣ್ಣುಚಿ. ಸ್ವಯಂ ನಿವೃತ್ತಿಯಾನ ಮಾತಂಡ ಮೊಣ್ಣಪ್ಪ ಎಂಗಡ ಸ್ಥಾನಕ್ಕೆ ನಾಲಡಿ ಗ್ರಾಮತ್ರ ಪರದಂಡ ಸುಬ್ರಹ್ಮಣಿ ಕಾವೇರ